ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ, ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿ, ಕೊನೆಯಲ್ಲಿ ಹನುಮಂತ ಬಾಯಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಮೊದಲಿಗೆ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ಮಳೆ ಸಾಧ್ಯತೆಗಳು ಶೇಕಡ 20%, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 40%, ವಿಜಯಪುರ, ಬಳ್ಳಾರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 55%, ಕೊಪ್ಪಳ ಜಿಲ್ಲೆಯೊಳಗ 65% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ, ಬೀದರ್, ಬಳ್ಳಾರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಉಳಿದ ಜಿಲ್ಲೆಗಳು ಅಂತಂದ್ರ ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ, ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿ. ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ. ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ, ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕಾರ್ಯಕ್ರಮ ಸರಣಿ. ಬಿಳಿಯತ್ತ ಮಾನಿಂಗ. ಇಂದಿನ ಕಾರ್ಯಕ್ರಮದ ವಿಷಯ ಕರುಗಳ ಪಾಲನೆ. ರೈತನ ಪ್ರೀತಿಯ ಮನಿಮಗ ಕಾಳಿಂಗ, ಪ್ರೀತಿಯ ಮನಿಮಗ ಕಾಳಿಂಗ, ಅವನ ಜೊತೆಗಾರ ಮಾನಿಂಗ. ಕಾಳಿಂಗ ಮಾನಿಂಗ ತಿಂದುಂಡು ನಲಿದರ ರೈತನಿಗೆ ವರವು ಇದ್ದಾಂಗ. ಕಾಳಿಂಗ ಮಾನಿಂಗ ತಿಂದುಂಡು ನಲಿದರ ರೈತನಿಗೆ ವರವು ಇದ್ದಾಂಗ. ಕರಿಯತ್ತ ಕಾಳಿಂಗ, ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕರುಗಳ ಪಾಲನೆ ಕುರಿತಾಗಿ ನಾಟಕ ಮೂಡಿ ಬರುತ್ತದೆ. ಅದರ ನಂತರ ಪಶು ವೈದ್ಯರು ವೈಜ್ಞಾನಿಕ ವಿಚಾರಗಳನ್ನು ತಮಗೆ ತಿಳಿಸ್ತಾರೆ. ಮೊದಲಿಗೆ ನಾಟಕ. ನಾಟಕ ಕಂದ ನಿಮ್ಮವನೆಂದು ಕಾಣಿರಿ. ರಚನೆ ಡಾ ಅನಿಲ್ ಕುಮಾರ್ ಮುಗಳಿ. ಕೇಳಿ ನಾಟಕ ಕಂದ ನಿಮ್ಮವನೆಂದು ಕಾಣಿರಿ. ಜ್ಯೋತಿವಾ, ಏ ಜ್ಯೋತಿವಾ, ನೋಡ್ ಬಾಯಿಲಿ ನಿನ್ ಮಗನ ಆಟ. ಎಂತ ಮಗನ್ ಹಡ್ದಿಯೋ, ಏನ್ ಕತಿನೋ, ಒಂದು ತಿಳಿವಲಾಗ್ಯದ. ಒಂದರ ಗಿಡದಾಗ ಒಂದ್ ಕಾಯಿ ಇಡಬೇಕು ಮಾವಿನಕಾಯಿ. ಅಷ್ಟು ಹರಿಯುದು ಒಗೆಯುದು, ಹರಿಯುದು ಒಗೆದು, ಅರ್ಧಂಬರ್ಧ ತಿನ್ನುದು ಒಗದು ಬಿಡದು. ಇವನ ಸಲುವಾಗಿ ನಮ್ಮ ಮನೆ ಮುಂದೆ ಗಿಡ ಹಚ್ಚಿದಂಗ ಆಗ್ಯದ. ಬಾರ ಜ್ಯೋತಿವಾ, ಎಂತ ಮಗನ್ ಹಡ್ದಿ ನೋಡು. ಏನ ಕಮಲವ್ವ, ಏನ್ ಸುದ್ದಿ ನಿಂದು? ಏನ್ ಮಾಡ್ಬೇಕ, ಒಂದರ ಗಿಡದಾಗ ಒಂದು ಕಾಯವನ್ನ ನೋಡಿಲ್ಲ. ದಿನ ಒಂದ್ ಇದ ನೋಡವ ನಿಂದು ಸಾಕಾಗ್ಯದ ನೋಡು. ನಿನ್ ಮಗ ಏನ್ ಕಮ್ಮಿ ಅಂತ ತಿಳ್ಕೊಂಡೇನೆ ಅಂದ್ರೆ ನಿನ್ ಮಗನಷ್ಟು ಮಾಡಂಗಿಲ್ಲ. ನನ್ ಮಗ ಏನ್, ನಿನ್ ಮಗ ಬಹಳ ತ್ರಿಪುರ ಸುಂದರಂಗ ಅಂತ ತಿಳ್ಕೊಬೇಡ. ನೀನು ನೋಡಿದೆ ಮಾಡ್ತಿರ್ತಾನ ಅವನು, ಕಲ್ಲು ಹೋಗಿತ ನೋಡು ನನ್ ಮನಿ ಮುಂದೆ. ಬಂದ್ ಬಂದ್ ಹೇಳಿದೆ ಚಂದ ತಿಳುವಳಿಕೆ ಕೊಡು. ನೀರ ಉಂಡು ಚಂದಗೆ ಉಂಡಿಗಿಂಡ ಹಡದಿಲ್ಲ, ಉಪವಾಸ ಇದ್ದೇ ಹಡದಿ ನಿನ್ನ ಮಗನ. ಹೆಂಗ ಹಡದಿ ನೋಡ್ ಒಟ್ಟ, ನನ್ ಮಗ ಏನು ಬೇಕಾದಷ್ಟು ಚಂದೇ ಅದ, ನಿನ್ ಮಗನಿಗೆ ಮೊದ್ಲು ಚಲೋತ್ನಿಗೆ ತಿಳುವಳಿಕೆ ಕೊಡು. ಏನ್ ತಿಳುವಳಿಕೆ ಕೊಡ್ತಾರ, ಸುಮ್ ಸುಮ್ನೆ ಬರೀ ನಂದಕ್ಕೆ ಹೇಳಿಕದೀರ ನೀನು? ಕಟ್ಟಿ ಮೇಲೆ ಕಾಳು ಹಾಕಿದ್ದೆ. ಏನದು ಕಾಳು? ಉಣ ತುಂಬ ಎಲ್ಲ ಹರಡೆ ನೋಡು. ಅಯ್ಯ ಅದೇನು ಕೆಟ್ಟವೇ ನಿನ್ ಕಾಳು, ಆರ್ಸ್ಕೊಳಿ ಬಂತಿಲ್ಲ ನಿನಗೆ? ಅವ್ವಾಕಿದಿ ನೋಡ ತಾಯಿ, ಎಂತ ವಿಚಾರ ತಿನ್ನಿಕಾಯಿ ಉದುರಿದ್ದು ನಾ ಏನ್ ತಗೊಂಡು ಹಣ್ಣು ಮಾಡ್ಲಿಕ್ಕೆ ಆಗ್ತದ ಅವನ್ನ? ಚಟ್ನಿ ಮಾಡಿಡು ನೀನು. ಹಂಗ ಏನ್ ಚಟ್ನಿ ಮಾಡಿ, ಚಟ್ನಿ ಚಂದ ಆಗಂಗಿಲ್ಲ, ಆಟ ಸಣ್ಣ ಕಾಯ. ಬರೀ ಹಾಳು ಮಾಡೋ ಬುದ್ಧಿ ಕಲ್ಸಿ ನಿನ್ನ ಮಗ. ಅರೇ ದೊಡ್ಡ ಗುಣವಂತನ ಮಗನ ಹಡ್ದಿ ಅಂತ ಕಾಣ. ಹೌದ್ ಮತ್ತೆ ಹಿಂಗ ಹಾಳು ಮಾಡ್ತಾನೆ ನನ್ನ ಮಗ? ಅವಾಗ್ಲಿಂದ ಕೇಳಕತ್ತೀನಿ ಕಿದು ಏನ್ ನಡೆದದ ಅಂತೀನಿ. ಏನ್ ಮಾಡ್ಬೇಕು? ಅಲ್ಲ ಸ್ವಲ್ಪ ಸುಮ್ಮ ಸಾವಕಾಶ ಮಾತಾಡಿ ಸಮಸ್ಯೆ ಬಗೆಹರಿಸ್ಕೋಬಾರ್ದ. ಅಲ್ರಿ ಅಣ್ಣರೇ, ಮಗನ ಆಟ ಏನ್ ಹೇಳಿ ನಾನು? ಅಲ್ಲ ಮಗ ಏನ್ ಮಾಡಿದ್ರು ಚಂದ, ಉಂಡ್ರು ಚಂದ, ತಿಂದ್ರು ಚಂದ ಅನ್ನೋದ್ರ ಬರೋಬರಿ, ಹಾಳು ಮಾಡಿದ್ರು ಚಂದ ಅಂತ ಹೇಳಲ್ಲ ಈಕಿ. ಅಲ್ಲೇ ಅದು ಇದು ಏನ್ ಸಮಸ್ಯೆ ಹುಡುಗೊಂದು ಅಂತೀನಿ ನಾನು. ಮಕ್ಕಳು ಇರ್ತಾವ ಏನಾರ ಒಂದ್ ತಟಕ ಆದ್ರೂ ಆಗಿರ್ಬೇಕಿ, ದಿನ ಒಂದ್ ಕಾಲ ದಿನ ಹಿಂಗ ಬರ್ತಾವ ನೋಡ್ರಿ, ಹಾರಿ ಹಾರಿನೇ ಬರ್ತಾವ. ಇಲ್ಲಿ ನೋಡ್ರಿ ನಮ್ ಮನೆ ಮುಂದಿಂದು ಮಾವಿನ ಗಿಡದಾಗರೆ ಒಂದರೆ ಕಾಯಿ ಉಳ್ಕೊಂಡಿಲ್ಲ, ಆ ಹುಣ್ಸಿ ಗಿಡದಾಗರೆ ಒಂದ್ ಚಿಗುರು ಉಳ್ಕೊಂಡಿಲ್ಲ, ಎಲ್ಲ ಹರದ್ ಹರದ್ ಹಾಳ ಮಾಡ್ತಾನ. ನಮಗ್ ಹೊಟ್ಟಿ ಹೊರಂಗಿಲ್ಲ ಏನ್ರಿ? ಏನಾರೆ ತಿಳಿ ಹೇಳ್ಬೇಕಿಲ್ಲ ಹುಡುಗಗ, ಏನ್ ಸಮಸ್ಯೆ? ಅಲ್ಲ ಮಾತಾಡಿ ಬಗೆಹರಿಸ್ಕೋರಿ, ಈಗ ಯಾಕೆ ಮನೆ ಮುಂದೆ ಜಗಳ ಆಡ್ತೀರಿ ಅಂತೀನ. ನಿನ್ನ ಮಗನಿಗೆ ಒಂದಿಷ್ಟು ಬುದ್ಧಿ ಹೇಳವ ನೀನು ಅಂತ ಹೇಳಿ, ಮಗ ಏನ್ ಮಾಡಿದ್ರೆ ಒಟ್ಟು ಚಂದ ಕಾಣ್ತದ. ನಿನ್ ಮಗನೂ ಬುದ್ಧಿ ಈಗ ಈಗ ಮತ್ತ ಅದು ಶುರು ಮಾಡ್ಬೇಡ. ಏನಾರ ಒಂದ್ ಸಮಸ್ಯೆ ಪರಿಹಾರ ಇದ್ದೇ ಇರುತ್ತದ, ಅದ್ ಏನು ಎಂತ ಅಂತ ಹೇಳಿ ಮಾತಾಡಿ ಈ ಸಮಸ್ಯೆ ಬಗೆಹರಿಸ್ಕೋಬಾರ್ದ. ಏ ಕಮಲವ್ವ ನೀವ್ ಒದ್ರಬೇಡ ನೋಡ, ಸಾಕಿನ್ ಸುಮ್ ಕೂಡು. ಜೊತೆವಾ ನೀ ಸುಮ್ ಸುಮ್ನೆ ಒದ್ರಬೇಡ ನೋಡ. ನಾ ಏನ್ ಒದ್ರದು? ನೀವ್ ಒದ್ರಬೇಡ, ಸುಮ್ ಕೂಡ್ ಮೊದ್ಲ ನೋಡು. ಗೌಡ್ಸಾನಿ ಅಂತ ಹೇಳಿ ಬಾಳ ನಿಂದು ತೋರ್ಸಿಕ್ ಹೋಗ್ಬೇಡ, ಬಾಳ ಒದ್ರಿದ್ರ ನಾಯಿನ ಸುಮ್ ಕೂಡಕ್ ಅಲ್ಲಿ ನೋಡು. ಆಯ್ತು ನಿಂದು ಗೊತ್ತಾದ ತಗೋ. ಈಗ ಈಗ ಈಗ ಏನೇ ಸ್ವಲ್ಪ ಸುಮ್ ಕೊಡು. ಈಗ ತಂಗ್ಯಾವ ಏ ನೋಡ್ರಿ, ಚಂದ ಮಾತಾಡಿ. ಹುಡುಗರು ಅಂತಂದ ಮೇಲೆ ಏನಾರ ಏನ್ ಮಾಡೋರು? ಈಗ ನಾವ್ ಕೂತ್ ಹಿರಿಯರಿಂಗ್ ಜಗಳ ಆಡಿದ್ರೆ ಹೆಂಗ? ನಾ ಬುದ್ಧಿ ಹೇಳು ಮಗನಿಗೆ ಅಂತ ಹೇಳಿಕತ್ತಿ ನಾನು. ಈಗ ಆಯ್ತಾಯ್ತು, ಈಗ ಏನಾಗ್ಯದ ಆಗ್ಯದ. ಈಗ ನೋಡ್ರಿ, ಈಗ ಸ್ವಲ್ಪ ಸುಮ್ಮಿರಿ. ಈಗಿನ ಮಕ್ಕಳು ಮುಂದ ನಾಯಕರಾಗ್ತಾರೆ, ಅದಕ್ಕೆ ಜಗಳ ಆಡಬಾರ್ದ. ಅಲ್ಲ ಈಗ ಸಣ್ಣ ದೊಡ್ಡ ಗದ್ದಲ ಗೌಡ್ರ ಗೌಡ್ರ. ಏ ಶಿವಣ್ಣ ಬಂದೇನ? ಹೂನ್ರಿ ಗೌಡ್ರ. ನಮಸ್ಕಾರ ಗೌಡ್ರ. ನಮಸ್ಕಾರ ರೀ. ನಮಸ್ಕಾರ. ಇದೇನ ಗದ್ದಲ ನಡೆದ್ಬಿಟ್ಟೈತಿ ನಿಮ್ ಮನೆ ಮುಂದ? ಇವೇನು ತಂಗಿದ್ಯಾರು ಹಿಂಗ್ಯಾಕ ಬಾಯಿ ಮಾಡಾಕತ್ತಾರ? ಏನು ಏನ್ ನಡೆದದ್ರಿ ಗೌಡ್ರ? ನೋಡ್ ಶಿವಣ್ಣ, ಅದು ಇರ್ತದಲ್ಲಪ್ಪ ಸಣ್ಣ ಹುಡುಗರ ಜಗಳ. ಸಣ್ಣ ಹುಡುಗರು? ಅಲ್ರಿ ಗೌಡ್ರ, ಈಗ ಏನ್ ಸಣ್ಣವ್ರು ಅದಾರ, ಅವ್ರ ಮುಂದ ನಾಳೆ ದೊಡ್ಡವರಾಗಿ. ಅದನ್ನೇ ಹೇಳಿನಿ ಶಿವಣ್ಣ ನಾನು. ಇದೇ ಈಗ ಈ ಮಕ್ಕಳು ಮುಂದಿನ ನಾಯಕರು ಅಂತಾನ ಹೇಳಿ ನೋಡ. ಅಗದಿ ಬರೋಬ್ಬರಿ ಹೇಳಿರಿ ಗೌಡ್ರ ನೀವು. ಇದೇನು ಮಾತು ಹೇಳಿರಲ್ಲ. ಹೌದು, ಇಂದಿನ ಮಕ್ಕಳೇ ನಾಳಿನ ನಾಗರಿಕರು ನಾಯಕರು ಅಂತ ಹೇಳಿ ಹೇಳ್ತೀವಲ್ಲ ನಾವು. ಇದನ್ನ ಕೇಳುದು ಕೂಡ್ಲೇ ಒಂದು ನೆನಪಿಗೆ ಬಂತ್ರಿ ನನಗೆ ಗೌಡ್ರ. ಹೌದಾ? ಏನ್ ಮಾತಪ್ಪ ನೆನಪಿಗೆ ಬಂದದ್ದು? ಅಲ್ಲ, ಇವತ್ತು ಸಣ್ಣವರಿದ್ದವ್ರೆ ನಾಳೆ ದೊಡ್ಡವರಾಗ್ತಾರಲ್ರಿ, ಆದ್ರೂ ಸಣ್ಣವರಿದ್ದಾಗ ಕಿಡಿಗೇಡಿತನ ಇದ್ದದನ್ನ. ಅಲ್ಲ ತಂಗಿದಾರೆ, ಇವೆಲ್ಲ ಯಾಕೆ ತಲೆ ಹಚ್ಕೋತೀರಿ, ತಲೆ ಕೆಡಿಸ್ಕೋಬೇಡ್ರಿ. ನಾವೊಂದ್ ಮಾತು ಹೇಳ್ತೀನಿ ಕೇಳ್ರಿ. ಮೊನ್ನೆ ಬೀದರ್ ಪಶು ವಿಶ್ವವಿದ್ಯಾಲಯ ಐತಲ್ಲ, ಅಲ್ಲಿ ದನದ ದವಾಖಾನೆಗೆ ಹೋಗಿದ್ದೀರಿ ಗೌಡ್ರ ನಾನು. ಹೌದಾ ಶಿವಣ್ಣ? ಹೋಗಿ ಡಾಕ್ಟರ್ ಜೋಡಿ ಅದು ಇದು ಮಾತಾಡ್ಕೋತ ಕೂತಿದ್ದೆ, ಅವಾಗ ಇದೇ ವಿಷಯ ಬಂತ್ರಿ. ಏನೇನು ಮಾತಾಡಿದ್ರಪ್ಪ? ಡಾಕ್ಟರ್ ಸಾಹೇಬ್ರು ಕೇಳಿದ್ರು, ಏನಪ್ಪಾ ಮತ್ತ ಊರಾಂದ ಏನ್ ಸಮಾಚಾರ ಅಂತ ಕೇಳಿದ್ರು. ಏನ್ರಿ ಸಾಹೇಬ್ರ, ಇದ್ದಿದ್ದೇ ಇರ್ತಾವಲ್ಲ ಹಳ್ಳ್ಯಾಗ 108, ಸಣ್ಣ ಹುಡುಗರು ಕಾಟ ಒಂದ್ ಸ್ವಲ್ಪ ಭಾಳ ಆಗಿಬಿಟ್ಟೈತ್ರಿ, ಊರಾಗ ಉಡಾಳ್ತನ ಮಾಡಾಕತ್ತವ ಅಂತ ಹೇಳಿ. ಅವಾಗ ಅವ್ರೇನಂದ್ರು ಗೊತ್ತೇನ್ರಿ ಗೌಡ್ರ? ಏನಪ್ಪ? ನೀವೇನೀಗ ಮಾತು ಹೇಳಿದ್ರಲ್ಲ ಅವೇ ಮಾತು ಅವ್ರಂದ್ರಿ. ಏನಂತ? ಇಂದಿನ ಮಕ್ಕಳೇ ನಾಳಿನ ನಾಯಕರಪ್ಪ, ಅವ್ರನ್ನ ಸ್ವಲ್ಪ ಸರಿದಾರಿಗೆ ಹಚ್ಚಿಬಿಟ್ರೆ ಮುಗೀತು, ಬಹಳ ಒಳ್ಳೇದಾಗತೈತಿ ಅಂತ ಹೇಳಿ ಹೇಳಿದ್ರಿ. ಮತ್ ಹಂಗ್ ಹೇಳ್ಕೋತನ ಒಂದ್ ಗಾದೆ ಮಾತು ಸಹಿತ ಹೇಳಿದ್ರಿ ಏನ್ರಿಪ್ಪ? ಏನ್ ಹೇಳಿದ್ರಿ ಶಿವಣ್ಣ? ಹೇಳ್ತೀನಿ ಗೌಡ್ರ ನಿಮಗ. ಆ ಡಾಕ್ಟರ್ ತಲೆಯಾಗ ಏನ್ ಇರ್ತೈತೋ ಏನೋ ಒಂದ್ ಹೇಳಿಬಿಟ್ರಿ ಅವ್ರು. ಏನ್ ಹೇಳಿದ್ರಪ್ಪ? ಹೇಳ್ತೀನಿ. ಇಂದಿನ ಕರುವೆ ನಾಳಿನ ಕಾಮಧೇನು ಅಂತ ಹೇಳಿ ಅಂದ್ಬಿಟ್ರಿ. ಶಿವಣ್ಣ ಏನು ದೊಡ್ಡ ಅರ್ಥದಪ್ಪ ಅದ್ರಾಗ. ನನಗ ಮೈ ಜುಮ್ ಅಂದ್ಬಿಡ್ತು. ಖರೆ ಅದ ಬಿಡು. ಅಲ್ಲ ಇವನು ಇವ್ರು ವಿಚಾರ ಮಾಡೋ ಪದ್ಧತಿನೇ ಬೇರೆ ಅದಲ್ಲಪ್ಪ ಅಂತ ನನಗ ಅನಿಸ್ತ್ರಿ. ನಾವು ಹಿಂಗ್ ವಿಚಾರ ಮಾಡ್ತೀವಿ ಅದಕ್ಕ ನಮಗ ಹಳ್ಳಿಯವರು ಅಂತ ಅಂತಿರ್ಬೇಕೇನ್ರಿ? ಹೌದೌದು. ಎಷ್ಟು ಚಂದ ವಿಚಾರ ಮಾಡ್ತಾರ ನೋಡ್ರಿ ಗೌಡ್ರ. ಅಲ್ಲ ಶಿವಣ್ಣ, ಅದು ಎಂತ ಚಂದ ವಿಚಾರ ಮಾಡ್ಯಾರ ನೋಡವ್ರು. ಮತ್ತ ಅದ್ರ ಬಗ್ಗೆ ಮತ್ತಷ್ಟು ವಿಚಾರ ಬಿಡಿಸಿ ಏನಾರ ನಿನ್ಗೆ ಹೇಳಿರ್ಬೇಕಲ್ಲ. ಹೇಳಿಲ್ಲ ಅಂದ್ರೆ ನಾ ಬಿಡ್ತೀನೇನ್ರಿ ಗೌಡ, ಅದನ್ನು ಪೂರಾ ತಿಳಿದ ಮೇಲೆ ಬಂದಿನ್ರಿ ನಿಮ್ಮ ಹತ್ರ ಹೇಳಬೇಕು ಅಂತ ಹೇಳಿ. ಶಿವಣ್ಣ ಅದಿಷ್ಟು ಹೇಳಿ ಬಿಡಲ್ಪ, ಮತ್ತ ನಾವು ಮತ್ತ ಇವರೆಲ್ಲ ಹೆಣ್ಮಕ್ಳು ತಿಳ್ಕೊತೀವಿ. ನಾನು ಕೇಳಿದ್ರಿ, ಈಗ ಏನ್ ಸಣ್ಣಕರ ಇದ್ದಾಗ ಅವಕ ಒಂದಿಟ್ಟು ನಾವು ಸರಿಯಾಗಿ ಆರೈಕೆ ಮಾಡಿದೀವಿ ಅಂತಂದ್ರ ಅದು ಮುಂದ್ ಏನಾಗತೈತಿ ಅಂತಂದ್ರ ಅದು ಒಂದು ದೊಡ್ಡ ಆಸ್ತಿ ಆಗತೈತಿ ಏನಪ್ಪ ಅಂತ ಹೇಳಿ ಅವ್ರ ಅಂದ್ರಿ. ಡಾಕ್ಟರ್ ಸಾಹೇಬ, ನಾಂದೇ ಡಾಕ್ಟರ್ ಸಾಹೇಬ್ರಿ, ಇದನ್ನು ಸ್ವಲ್ಪ ಬಿಡಿಸಿ ಹೇಳ್ರಿ ಅಂತ ಹೇಳಿ. ಖರೆ, ಈಗ ನೋಡು ಕರು ಹುಟ್ಟಿತು. ಹೌದು, ಕರು ಹುಟ್ಟದ ಮ್ಯಾಲ ಜೋಪಾನ ಮಾಡುದು ಅಂತ ಎಲ್ಲಾರು ತಿಳ್ಕೊತಾರ. ಹೌದು, ಮತ್ತ ಹಂಗ ಅಲ್ಲೇನಪ್ಪ ಶಿವಣ್ಣ, ಅದು ನೋಡಪ್ಪ ಅದು ತಾಯಿ ಹೊಟ್ಟೆಗೇನು ಗರ್ಭಾವಸ್ಥೆ ಒಳಗೆ ಏನ್ ಇರ್ತೈತಲ್ಲ, ಅವಾಗ ತಾಯಿಗೆ ನಾವು ಮೊದಲ ಆರೈಕೆ ಚಾಲು ಮಾಡಬೇಕು ಅಂತಂದ್ರಿ. ಏನು ಮುಂದಾಲೋಚನೆ ಅಂದ್ರ ಕಡಿ ಒಳಗೆ ಏನ್ 3 ತಿಂಗಳು ಇಯಾಕ ಇರ್ತಾವ ನೋಡ್ರಿ, ಅವಾಗಿನಿಂದನೆ ಹೆಚ್ಚಿಗೆ ಹಿಂಡಿ ಮಿಶ್ರಣ ತಿಂಡಿ ಮಿಶ್ರಣ ಅಂತಾವ್ ಇಂತಾವ್ ತಿನ್ನಿಸ್ಕೋತ ಬರಬೇಕು ಅಂತ ಹೇಳಿ ಹೇಳಿದ್ರಿ. ಆಮೇಲ ಇಯಾಕ ಇಲ್ಲ 15-20 ದಿವಸ ಐತಿ ಅಂತಂದಾಗ ಹೊರಗ್ ಬಿಡಬ್ಯಾಡ್ರಿ, ಮನಿ ಒಳಗೆ ಕಟ್ಟಿದ್ರ ಚಲೋ ಅಂತೇಳಿ ಆ ಮಾತು ಹೇಳಿದ್ರಿ. ಬರೋಬ್ಬರಿ ಹೇಳ್ಯಾರ ನೋಡಪ್ಪ. ಅಂದ್ರೆ ಯಾಕ್ರಿ ಸಾಹೇಬ್ ಹೊರಗ್ ಯಾಕೆ ಬಿಡಬಾರ್ದು ಅಂತ ಹೇಳಿ ಕೇಳಿದ್ರ, ಅಲ್ಲಪ್ಪ ಹೊರಗ್ ಹೋದಾಗ ಬೆದರಿತು ಓಡಿ ಹೋಯ್ತು, ಅವಾಗ ಒಳಗದು ಕಂದನ್ನ ಹಾಕಬಹುದು ಅಥವಾ ದೌಡ್ ಈದ್ ಬಿಡಬಹುದು, ಅದಲ್ಲಿ ಹೊರಗ್ ಹೋದಾಗ ಏನಾಗ್ತೈತಿ ಕರಕ್ ತ್ರಾಸ ಆಗಿಬಿಟ್ರ ಕಾಳಜಿ ಆಗುದಿಲ್ಲ. ಹೌದೌದು, ಅದಕ್ಕ ಮನ್ಯಾಗ ಕಟ್ಟುವುದ ಚಲೋ ಅಂತಂದ್ರಿ. ಅದಕ್ಕ ಅವ್ರೊಂದ್ ಮಾತು ಹೇಳಿದ್ರಿ ಗೌಡ್ರ, ಕರ ತಾನಾಗಿ ಹುಟ್ಟುತ್ತದ ಅಂತ ನೀವು ಆರಾಮ ಮನ್ಯಾಗ ಮಲಗಬ್ಯಾಡ್ರಿಪ್ಪ, ರೈತರನ್ನವರು ಒಂದು ಸ್ವಲ್ಪ ಈಯು ಮುಂದ ಅದ ಲಕ್ಷಣ ತೋರಿಸ್ತೈತಿ. ಅಂದ್ರೆ ಇನ್ನೇನ್ ಏತದ ಬಿಡು ಅಂತ ನಿಶ್ಚಿಂತ ಇರಬಾರ್ದು. ಅದು ಲಕ್ಷಣ ಏನ್ ತೋರಿಸ್ತೈತಲ್ಲ ಆ ಹೊತ್ತಿನಾಗ ಅಲ್ಲೇ ಇರಬೇಕು ನೀವು. ಕರ ಒಂದ್ ತಾಸ್ನಾಗ ಎರಡ್ ತಾಸ್ನಾಗ ಅದು ಏನೋ ಉಚ್ಚಿ ಬುಡ್ಡಿ ಅಂತದ್ದು ಚೀಲ ಬರ್ತೈತಂತ್ರಿ, ಅದು ಬಂದ ಮ್ಯಾಲ ಒಂದ್ ತಾಸ್ನಾಗ ಒಡಿತೈತಂತ್ರಿ. ಅದು ಹೌದಲ್ಲ, ಒಡದ ಮ್ಯಾಲ ಕಾಲು ಹೊರಗ್ ಕಾಣಿಸ್ತಾವಂತ್ರಿ, ಆಮ್ಯಾಲ ತಲಿ ಅದ್ರ ಜೊತೆಗೆ ಬರ್ತದಂತ್ರಿ ಮುಂದಿನ ಭಾಗ, ಆಮ್ಯಾಲ ಒಂದ್ ತಾಸಿಗೆ ಅದು ಹೊರಗ್ ಬರಬೇಕು ಇಯಬೇಕು ಅಂತಂದ್ರಿ. ಇಲ್ಲ ಅಂತಂದ್ರೆ ಏನಾಗ್ತೈತ್ರಿ ಸಾಹೇಬ್ರ ಅಂತ ನಾ ಕೇಳಿದೆ. ಖರೆ ಅದ, ಇಲ್ಲಪ್ಪ ಒಮ್ಮೊಮ್ಮೆ ಏನಾಗ್ತೈತಿ ಅಂತಂದ್ರ ಒಂದ್ ಕಾಲ ಹಿಂದ್ ಹೊಳ್ಳಿ ಮಡಚಿ ಬಿಡ್ತೈತಿ, ಇಲ್ಲ ತಲಿ ಅಡ್ಡ ಹೋಗಿ ಬಿಡ್ತೈತಿ, ಒಮ್ಮೊಮ್ಮೆ ಕರ ಬಾಲ ಮೊದಲಾಗಿ ಹುಟ್ಟಿ ಬಿಡ್ತೈತಿ. ಅಂದ್ರ ಬಾಲ ಮೊದಲು ಬರ್ತೈತಿ ಅಂತ್ರಿ ನೋಡಪ್ಪ. ಆ ಹೊತ್ತಿನಾಗ ಹಿಂಗಾಲ ಮಡಚಿ ಬಿಡ್ತು ಅಂತಂದ್ರ ಕರ ಹೊರಗ್ ಬರ್ಲಕ್ಕ ಬಹಳ ತ್ರಾಸಾಗಿ ಹೊರಗ್ ಬರುವುದೇ ಇಲ್ಲ ಅಂತ್ರಿ. ಪಾಪ ದನಕ್ಕ ತ್ರಾಸ ಆಗ್ತೈತಿ, ಬ್ಯಾನಿ ತಿನ್ಕೋತ್ ಸುಮ್ನೆ ಬೀಳ್ಬೇಕಲ್ರಿ. ಅದಕ್ಕ ನೀವು ಇದ್ರಿ ಅಂತಂದ್ರ ಪಶು ವೈದ್ಯರನ್ನ ಕರ್ಕೊಂಡು ಬಂದು ತೋರಿಸಿ ಉಪಚಾರ ಮಾಡಿಸ್ತೀರಿ, ಅನುಕೂಲ ಆಗತ್ತೆ ನಿಮಗ. ಇರಬೇಕು ಅನ್ನೋದಕ್ಕೆ ಇದನ್ನ ಹೇಳಿದ್ರು. ಒಂದೇದ್ದು ಹುಟ್ಟಿದ ಕೂಡಲೇ ಏನ್ ಮಾಡಬೇಕಪ್ಪ ನೀವು ಕರಕ್ ಅಂತ ನನಗ ಕೇಳೇ ಬಿಟ್ಟ್ರಿ ಡಾಕ್ಟರ್ ಸಾಹೇಬ್ರು, ಬಿಡ್ಲಿಲ್ರಿ ನನಗೂ. ಅವರು ಕಿವಿ ಕಾಲ ಹಚ್ಚೆ ಹೇಳಿದ್ರಿ ಬರೋಬ್ಬರಿ ಮಾಡಿದ್ರು ಬಿಡ. ಹುಟ್ಟಿದ ಕೂಡಲೇ ಏನ್ ಮಾಡಬೇಕು ಅಂತಂದ್ರ ಮೂಗು ಬಾಯಿ ಹತ್ರ ಸುಂಬಳ ಹಂತ ಇರ್ತದಂತಲ್ರಿ ಲೊದಡಿ, ಅದನ್ನಿಷ್ಟು ಸ್ವಚ್ಛ ಮಾಡಬೇಕು. ಆಮ್ಯಾಲ ಹಿಂಗಾಲ ಮ್ಯಾಲೆ ಎತ್ತಿ ಹಿಡಿದು ಸ್ವಲ್ಪ ಜೋಕಾಲಿ ಆಡಸಂಗ್ ಮಾಡ್ಬೇಕಂತ್ರಿ ಸಂಕಾಶೆ ಅಂದ್ರ ಒಳಗಿಂದ ಹೊಲಸಷ್ಟು ಹೊರಗ್ ಬರಬೇಕು. ಮೂಗು ಮೂಗಿನ ದ್ವಾರಗಳು ಏನಿರ್ತಾವಲ್ಲ ಹೊಲಸ್ ಎಲ್ಲಾ ಹೊರಗ್ ಬಂದು ಅಂತಂದ್ರ ಉಸಿರಾಟಕ್ಕೆ ಬರೋಬ್ಬರಿ ಆಗತೈತಿ ಅಂತ ಅವ್ರು ಹೇಳಿದ್ರಿ. ಬರೋಬ್ಬರಿ ಹೇಳ್ಯಾರ. ಆಮ್ಯಾಲ ಅದನ್ನ ತಾಯಿ ಮುಂದೆ ನೆಕ್ಕಾಕ್ ಬಿಡ್ಬೇಕಂತ್ರಿ, ಅಷ್ಟೊಳಗ ಹೊಕ್ಕಳು ಹುರಿ ಏನಿರ್ತೈತಲ್ರಿ ಅದನ್ನ ಮಣ್ಣಿಗೆ ಅಥವಾ ಹೊಲಸಿಗೆ ಹತ್ತಲಾರದಂಗ್ ನೋಡ್ಕೊಳ್ಳುದು ಜವಾಬ್ದಾರಿಯುತ ಅಂತ ಒಂದು ಕೆಲಸ ಅಂತಂದ್ರಿ. ಬಹಳ ಮುಖ್ಯ ನೋಡಪ್ಪ. ಅದನ್ನ ಏನ್ ಮಾಡ್ಬೇಕಂತಂದ್ರಿ ಹೊಕ್ಕಳು ಹುರಿಯನ್ನ 1 ಇಂಚ್ ಬಿಟ್ಟು ಈ ಚಲೋ ಬ್ಲೇಡರೇ ಇಲ್ಲಂತಂದ್ರೆ ಇಳಿಗಿನ ತಗೊಂಡು ಕತ್ತರಿಸಿ ಅದರ ಮ್ಯಾಲ ಒಂದು ಗಂಟು ಹಾಕ್ಬೇಕಂತ್ರಿ. ಅಂದ್ರೆ ಸ್ವಚ್ಛ ಇರಬೇಕು. ಅದಕ್ಕೇನೋ ಟಿಂಚರ್ ಐಡಿನ್ ಸಿಗ್ತೈತಂತ್ರಿ, ಆ ಟಿಂಚರ್ ಐಡಿನ್ ಹಚ್ಚಿ ತಾಯಿ ಮುಂದ ಅದಕ್ಕ ಕರ ಬಿಟ್ಟು ಬಿಡಬೇಕು ನೆಕ್ಕೋದಕ್ಕ 15 ನಿಮಿಷ. ಆಮ್ಯಾಲ ಒಂದ್ 1/2 ತಾಸ್ನಾಗ ಅದಕ್ಕ ಹಾಲು ಕುಡಿಲಕ್ ಬಿಡಬೇಕು ಅಂತ ಹೇಳಿದ್ರಿ. ಓಹೋ ಶಿವಣ್ಣ, ಅಂದ್ರೆ ಗಿಣ್ಣದ ಹಾಲು ಕುಡಿಲಕ್ಕ? ಹೌದ್ರಿ ಹೌದ್ರಿ ಗೌಡ್ರ, ಗಿಣ್ಣದ ಹಾಲು. ನಾ ಅಂದೆ ಅಲ್ರಿ ಸಾಹೇಬ್ರ, ಇದು ಕರ 1/2 ತಾಸಿಗೆನೆ ಬಿಡಬೇಕು ಅಂತೀರಿ, ಮತ್ತ ಅದಕ್ಕ ಎದ್ದು ಓಡಾಡೊಟ್ಟು ಶಕ್ತಿ ಇರ್ತೈತೇನ್ರಿ ಅದಕ್ಕ ಅಂತ. ಖರೆ ಅದಪ್ಪ. ಏನ್ ಬಸಣ್ಣ ಹಿಂಗ್ ಕೇಳ್ತೀನಿ ನೀನು? ನೋಡಿಲ್ಲೇನ್ ನೀನು ಅವೇನ ಮನುಷ್ಯರಂಗ ಅಶಕ್ತ ಅದಾವ ಅಂತ ಹೇಳಿ ತಿಳ್ಕೊಂಡೇನು? ಅವಕೇನಾಗೈತಿ? ಅವಕ ದೇವ್ರ ದೇಣಿಗೆ ಐತೇನಪ್ಪ. 4 ಕಾಲ ಮ್ಯಾಲ ಎದ್ದು ಓಡಾಡುವಷ್ಟು ಶಕ್ತಿ 1/2 ತಾಸಿನಾಗೆ ಬಂದ್ ಬಿಡ್ತೈತಿ. ಆ ಶಕ್ತಿ ಏನಾದ್ರೂ ಉಳ್ಕೋಬೇಕು ಅಂತಂದ್ರ ಆಗಿಂದಾಗ ಗಿಣ್ಣದ ಹಾಲು ಕುಡಿಸಬೇಕು. ಬಹಳ ಮುಖ್ಯ ನೋಡಪ್ಪ. ಆಮೇಲೆ ಇನ್ನೊಂದು ಎಚ್ಚರಿಕೆ ಕೊಟ್ಟರಿ ಅವ್ರು ನಮಗ. ಏನ್ ಹೇಳಿದ್ರು? ಗಿಣ್ಣದ ಹಾಲು ಕುಡಿಸ ಮುಂದ ಕೆಚ್ಚಲ ಸ್ವಚ್ಛಾಗಿ ತೊಳಿಬೇಕು. ಹೊಲಸ ಎಲ್ಲ ಹತ್ತಿರ್ತೈತಿ. ಹೌದೌದು. ತೊಳೆದ ಮ್ಯಾಲ ಅದನ್ನ ಕುಡಿಲಾಕ ಬಿಡಬೇಕು. ಆಮೇಲೆ ಅದು ಎಷ್ಟು ಕುಡಿತೈತಿ ಕುಡಿಯಲ್ದ ಯಾಕ? ಬೇಕಾದಷ್ಟು ಗಿಣ್ಣದ ಹಾಲು ಕುಡಿಸ್ರಿ ಅಂತಂದ್ರು. ಈಗಂತೂ ಗಿಣ್ಣದ ಹಾಲಿನ ಮಹತ್ವ ಎಲ್ಲರಿಗೂ ತಿಳಿದದ್ ನೋಡ್ರಿ. ಹೌದಪ್ಪ, ಅದಕ್ಕ ಒಂದ್ ಮಾತು ಹೇಳಿಬಿಟ್ರು. ಶಿವಣ್ಣ, ನಾನು ಬಹಳ ಹೇಳುವುದಿಲ್ಲ ಈ ಗಿಣ್ಣದ ಹಾಲಿನ ಬಗ್ಗೆ. ಗಿಣ್ಣದ ಹಾಲಂದ್ರ ಏನು ಏನಂತ ತಿಳ್ಕೊಂಡಿ? ಆ ದೇವರು ಈ ನಿಸರ್ಗ ಕರುವಿನ ಸಲುವಾಗಿ ಕಟ್ಟಿಕೊಟ್ಟಂತ ಒಂದು ಅಮೃತ ಬುತ್ತಿ ಅದು ಅಂತ ಹೇಳಂತ ನೋಡಪ್ಪ. ಅಮೃತ ಬುತ್ತಿ ಅಂತ ಹೇಳಂತ, ಅವು ಕುಡಿದು ಅಂತಂದ್ರ ಮುಂದ ಅವಕ್ಕೆ ರೋಗ ರುಜಿನ ಯಾವುದೂ ಬರುದೇ ಇಲ್ಲ. ಬಂದ್ರೂ ತಡ್ಕೊಳ್ಳುವಂತಹ ಶಕ್ತಿ ಈ ಕರುಗಳಿಗೆ ಇರತೈತಿ ಅಂತ ಹೇಳಿ ಹೇಳಿದ್ರು ನೋಡ್ರಿ. ಅಲ್ಲ ಶಿವಣ್ಣ, ಡಾಕ್ಟರ್ನೇ ಮಾಡಿಬಿಟ್ರು ಅನ್ನೋ ಏನೋ ಹಂಗರಿ. ನಾಲ್ಕು ಮಂದಿ ಮಾತು ಕೇಳಿ ಒಂದಿಟ್ಟು. ಅಲ್ಲ ಏನ್ ಎಂತ ವಿಚಾರ ನೋಡ್ಪ. ಆಮೇಲ ಗೌಡ್ರ, ಜಂತಿನ ಹುಳುಗಳು ಇರ್ತಾವಲ್ರಿ, ಹೌದೌದು, ಅದಕ್ಕೂ ಔಷಧ ಕುಡಿಸ್ಬೇಕಂತ್ರಿ. ಅದು ಹುಟ್ಟಿದ ಕೂಡಲೇ ಒಂದ್ ತಿಂಗಳದೊಳಗ ಕೊಡಬೇಕಂತ್ರಿ. ಆಮೇಲೆ ಒಂದ್ ತಿಂಗಳು ಬಿಟ್ಟು ಮತ್ತೊಮ್ಮೆ ಕೊಡಬೇಕಂತ್ರಿ. ಆಮೇಲೆ ಏನೈತಿ, ಕರ್ಕ ಹಾಲು ಅದರ ದೇಹದ ತೂಕ ನೋಡಿಕೊಂಡು 10 ಕಿಲೋ ತೂಗುತ್ತಿತ್ತು ಅಂತಂದ್ರೆ 1 ಕಿಲೋದಷ್ಟು ಹಾಲು ಕೊಡಬೇಕು. 1 ಲೀಟರ್ ಹಾಲು ಬಿಡಬೇಕೇನ್ರಿ? ಅಲ್ಲ ಶಿವಣ್ಣ, ತಕಡಿ ತಂದು ತೂಕ ಮಾಡ್ಲಿಕ್ಕೆ ಬರ್ತದೆ ಇದು? ಅಂದಾಜ್ರಿ ಗೌಡ್ರ, ಮತ್ತೆ ಅಂದಾಜ್ರಿ, ಒಂದ್ ಅಂದಾಜ್ ಇಟ್ಕೊಂಡು ಈ 1 ಲೀಟರ್ ಹಾಲು ಬಿಡಬೇಕ್ರಿ. ಹಿಂಗ್ ಬೆಳಸ್ಕೋತು ಬೆಳಸ್ಕೋತು 3 ತಿಂಗಳಾಗಿದ್ದಾಗ ಅದು ಹುಲ್ಲು ಕಡ್ಡಿ ತಿನ್ನಾಕ ಚಾಲು ಮಾಡ್ತೈತೇನ್ರಿ. ಅಂತ ಹೊತ್ತಿನಾಗ ಸ್ವಲ್ಪ ಸ್ವಲ್ಪ ಹಿಂಡಿ ಮಿಶ್ರಣ ಅದಕ್ಕೂ ಒಂದು ಬರ್ತೈತಂತ್ರಿ ಕರ್ಕನ. ಒಂದ್ ಸ್ವಲ್ಪ ಡಾಕ್ಟರ್ನ ಕೇಳೆ ಅದನ್ನ ತಿನ್ನಸ್ಕೋತ್ ಹೋಗ್ಬೇಕು. ನೋಡಪ್ಪ, ಕರ ಬೆಳಕೋತ್ ಬಂದಾಗ ಎಲ್ಲಾದ್ ಹೆಣಗಾರ ಆಗಿತ್ತು ಅಂತಂದ್ರ ಏನಾಗ್ತೈತಿ ಅಂತಂದ್ರ 12-13 ತಿಂಗಳಾಗ ಮಿಶ್ರತಳಿ ಏನದಾವಲ್ರಿ, ಹೌದೌದು, ಅಂತವು ಆಗ್ಲೇ ಬೆದಿಗ್ ಬಂದ್ಬಿಡ್ತಾವಂತ್ರಿ 1 ವರ್ಷದಾಗ. ಅಂತದಂತೂ ನೋಡ್ಕೊಂತಾನೆ ಇರ್ಬೇಕಂತ್ರಿ. ಮುಂದ 1 ಬೆದಿ 2 ಬೆದಿ ತಪ್ಪಿಸಿ ಮುಂದ ಚಲೋತ್ನಾಗ ನೋಡೋದಕ್ಕ ಅಗದಿ ದುಂಡು ದುಂಡಗ ಬೆಳೆದಿದ್ವು ಅಂತಂದ್ರ ಅದನ್ನ ಕೃತಕ ಗರ್ಭಧಾರಣ ಅಂತ ಹೇಳಿ ಹೇಳ್ತಾರಲ್ರಿ, ಹೌದಪ್ಪ, ಅವಾಗ ಹೋಗಿ ದವಾಖಾನೆಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೋಬೇಕಂತ್ರಿ. ಅಂದ್ರ ಚಲೋ ತಳಿನೇ ಹುಟ್ಟತಾವಂತ್ರಿ. ಇಲ್ಲ ನಮ್ಮಲ್ಲಿ ತಳಿ ಆಕಳಾಗಿದ್ವು ಅಂತಂದ್ರ ಎಮ್ಮೆ ಆಗಿದ್ವು ಅಂತಂದ್ರ ಅದಕ್ಕೆ ತಕ್ಕಂತಾನೆ ಕೃತಕ ಗರ್ಭಧಾರಣ ಸೌಲಭ್ಯ ಎಲ್ಲ ನಮ್ ಕಡೆ ಐತ್ರಿ, ಅದನ್ನಾರ ಮಾಡಿಸ್ರಿ. ಮತ್ ಅಪ್ಪಿ ತಪ್ಪಿ ಸೌಲಭ್ಯ ಸಿಗ್ಲಿಲ್ಲ ಅಂತಂದ್ರ ಊರಾಗಂತೂ ಹೋರಿ ಇದ್ದೇ ಇರ್ತಾವ, ದೇಶಿ ಹೋರಿ ಖಿಲಾರಿ ಹೋರಿ ಅಂತಾವ ಇಂತಾವ, ಅವನ್ ಮಾಡಿಸಕ್ ಅಡ್ಡಿ ಇಲ್ಲ ಅಂತ ಹೇಳಿದ್ರಿ. ಹೌದಲ್ಲ, ನಾಂದೇ ಮತ್ ರೋಗ ರುಜಿನ ಹೆಂಗ್ ತಡೆಗಟ್ಟಬೇಕ್ರಿ ಕರುಗಳದ್ದು? ಬಹಳ ಮುಖ್ಯ ನೋಡಪ್ಪ. ಏನಂದ್ರ ಡಾಕ್ಟರ್ ಸಾಹೇಬ್ರ ಇದಕ್ಕೆ? ಶಿವಣ್ಣ, ಕೂಸು ಕೂಸು ನೋಡಿಯಲ್ಲ, ಈ ಸಣ್ಣ ಮಕ್ಕಳು ಕೂಸು ಅಂತ ಹೇಳ್ತೀವಲ್ಲ ನಾವು, ಅವು ಬ್ಯಾರೇವಲ್ಲ, ನಮ್ ಕರುಗಳು ಬ್ಯಾರೇ ಅಲ್ಲ. ಖರೆ ಹೇಳೋದು, ಮತ್ತ ನಮ್ಮ ಮಕ್ಕಳು ಕರುಗಳು ಬ್ಯಾರೇ ಅನ್ನ, ಸಣ್ಣವಿದ್ದಾಗ ಎಲ್ಲ ಒಂದೇ ನೋಡು. ನಮ್ಮ ಕೂಸುಗಳನ್ನ ನಾವು ಹೆಂಗ್ ಜೋಪಾನ ಮಾಡ್ತೀವಿ ಹಂಗ ಜೋಪಾನ ಮಾಡಬೇಕು. ಈ ಮಳಿ ಅಂತ ಬರ್ತೈತಿ, ಬಿಸಿಲು ಅಂತ ಇರ್ತೈತಿ, ಆಮೇಲ ಬ್ಯಾಸಿಗ್ಯಾಗ ನೀರ್ ಸರಿಯಾಗಿ ಸಿಗಂಗಿಲ್ಲ, ಅಂತ ಟೈಮ್ನೊಳಗ ಚಲೋತ್ನಾಗೆ ನೀರ್ ಕುಡಿಸ್ಬೇಕು, ಚಲೋ ನೀರು ಸ್ವಚ್ಛ ನೀರ್ ಕುಡಿಸ್ಬೇಕು. ಅಂದ್ರ ನಮ್ಮ ಮಕ್ಕಳಿಗೆ ಹೆಂಗ್ ಕಾಳಜಿ ಮಾಡ್ತೀವಿ ಹಂಗ್ ಮಾಡ್ಬೇಕಂತ ಹೇಳಾರ. ಇಂತವೆಲ್ಲ ರಕ್ಷಣೆ ನಾವು ಮಾಡ್ಲೇಬೇಕು ಅಂತ ಹೇಳಿ ಅವ್ರ ಅಂದ್ರಿ. ಬೆಳದ ಮ್ಯಾಲ ಅವಕ್ಕ ರೋಗ ಬರಲಾರದಂಗ ಇವು ಚಪ್ಪಿ ಬ್ಯಾನಿ ಗಂಟಲು ಬ್ಯಾನಿ, ಹೌದೌದು, ಮಳೆಗಾಲಕ್ಕಿಂತ ಮುಂಚೆ ಇಂಜೆಕ್ಷನ್ ಮಾಡಿಸ್ಬೇಕಂತ್ರಿ ಇವು. ಆಮೇಲೆ ಕಾಲ್ ಬ್ಯಾನಿ ಬಾಯಿ ಬ್ಯಾನಿ ವರ್ಷಕ್ಕೆ 2 ಸಲ ಮಾಡಿಸ್ಬೇಕಂತ್ರಿ. ಇವು ಇಷ್ಟು ಮಾಡಿ ಚಲೋತ್ನಾಗ ಮೇಯಿಸ್ಕೋತ ಹೋದ್ರ ಅಗದಿ 1.5 ವರ್ಷದಾಗ ಈ ಮಿಶ್ರ ತಳಿ ಅಂತೂ ಗಬ್ಬ ಆಗೇ ಬಿಡ್ತಾವಂತ. ಮುಂದ 9 ತಿಂಗಳದಾಗ ಮತ್ತೊಂದು ಕರ ಕೊಡ್ತೈತಿ, ಮುಂದ 1 ವರ್ಷದಾಗ ಮತ್ತೊಂದು ಕರ ಹುಟ್ಟತೈತಿ. ಹಿಂಗ ಈ ಸಂತತಿ ಬೆಳಕೋತ ಹೋದ್ರ ಅದು ಏನ್ ಹೇಳಿ ಶಿವಣ್ಣ ನಿನಗ? ಬರೋಬ್ಬರಿ ಹೇಳ್ಯಾರ ನೋಡಪ್ಪ. ಮತ್ತೇನಂದ್ರು ಡಾಕ್ಟರ್ ಸಾಹೇಬ್ರು? ಅದು ಅವ್ರೇನೋ ಮೊನ್ನೆ ಇದಕ್ ಹೋಗಿದ್ರಂತ್ರಿ ಮಹಾರಾಷ್ಟ್ರಕ್ಕ, ನಾಶಿಕದಾಗ ಒಂದು ಪಂಚವಟಿ ಪಾಂಜರ್ಪೋಳ್ ಅಂತ ಒಂದು ಐತಂತ್ರಿ, ಅಲ್ಲಿ 17ನೇ ಸೂಲಿನ ಆಕಳು ನೋಡಿ ಬಂದ್ರಂತ ನೋಡ್ರಿ ಡಾಕ್ಟರ್ ಸಾಹೇಬ್. ಏನಪ್ಪ ಇದು? ನನಗ ದಂಗ್ ಬಡದ್ ಹೋಯ್ತ್ರಿ. ಖರೆ ಅದ ಮತ್ತೆ 17ನೇ ಸೂಲಿನ ಆಕಳ ಅಂತಂದ್ರ ಅದು ಆಕಳರಿ 8 ವರ್ಷದ್ದು ಅಂತ ನಾ ಕೇಳಿದ್ರಿ. ಅವ್ರು ಹೇಳಿದ್ರಿ 24 ವರ್ಷದ ಆಕಳ ಐತಿ ಅಂತ್ರಿ ಅದು, ಹಂಗೆ ವರ್ಷ ವರ್ಷ ಹಂಗೆ ಒಂದೊಂದು ಕೊಡುದೇ ಅಂತ್ರಿ ಅದ ಹಂಗ. ಆಮೇಲೆ ಅವರೇ ಸಾಕಿನ್ನ ಬಹಳ ವಯಸ್ಸಿನ ಆಕಳಾಗೈತಿ, ಇನ್ನು ಬಿದ್ದು ಮುಪ್ಪಾಗೋದು ಬೇಡ ಅಂತೇಳಿ ತಿಳ್ಕೊಂಡು ಈಗ ಬಂದ್ ಮಾಡ್ಯಾರಂತ್ರಿ. ಅಂದ್ರ ಅದೇನ್ ಆಕಳ, ಒಂದೊಂದು ಆಕಳ ಸಾಕಿದೇವಂದ್ರ ಅದೇ ಗೌಡ್ರ ಅನುಕೂಲ ಇತ್ತು ಅಂತಂದ್ರ ಮಿಶ್ರ ತಳಿ ಆಕಳ, ಹೌದು, ಇಲ್ಲಂತಂದ್ರ ನಮ್ ಎಮ್ಮಿ. ನಮ್ ಎಮ್ಮೆ ಏನ್ ಕಡಿಮೆ ಅದಾವ್ರಿ? ಖರೆ. ಈ ಹೈನುಗಾರಿಕೆ ಮಾಡ್ಕೋತ ಹೋಗುದ್ರಿಂದ ಹೇಳ್ತೀನಿ ಗೌಡ್ರ, ಇಡೀ ಕುಟುಂಬ ಬೇಕಾದಷ್ಟು ಉದ್ದಾರ ಆಗವ್ರಿ. ಖರೆ ಅದಪ್ಪ, ಅವ್ನು ಹೇಳಿದ್ದು ನಿಮಗೆ ಹೇಳ್ತೀನ್ರಿ. ಒಂದ್ 4-5 ಮಂದಿದ ಮಾಹಿತಿನೂ ಕೊಟ್ಟ್ರಿ ಡಾಕ್ಟರ್ ಸಾಹೇಬ್ರು. ನೋಡಪ್ಪ, ನಮ್ ನೌಕರಿ ಸುಳ್ಳು ಶಿವಣ್ಣ, ನಾ 20-25 ವರ್ಷ ನೌಕರಿ ಮಾಡಿನಿ ಅಂದ್ರೂ ಕಡಿಗೆ 1,000 ಇರಂಗಿಲ್ಲೋ ತಿಂಗಳಾಗ ನನಗೆ ಅಂತಂದ್ರಿ. ಬಾರಿ ಹೇಳೋರಪ್ಪ ಡಾಕ್ಟರ್ ಸಾಹೇಬ್ರು. ಅಲ್ಲಿ ನೋಡಲ್ಲಿ ನಮ್ಮ ಹೈನುಗಾರದಾನಲ್ಲ ಅಂತ ತೋರಿಸಿ ಒಂದು ಹೆಸರು ಹೇಳಿದ್ರಿ ಒಬ್ಬರದು. ಅಲ್ಲೇ ಬಕ್ಚೌಡಿ ಊರೈತಲ್ರಿ, ಒಬ್ಬ ರೈತಂದು ಹೇಳಿದ್ರಿ, ಅವ ನೋಡು ತಿಂಗಳಿಗೆ 10,000 ರೂಪಾಯಿ ಉಳಿಸ್ತಾನ ನೋಡಪ್ಪ ಶಿವಣ್ಣ. 10,000 ಉಳಿಸ್ತಾನಪ್ಪ ಶಿವಣ್ಣ. ಈಗ ಎಲ್ಲಾ ಖರ್ಚು ತೆಗೆದು ಎಲ್ಲಾ ಮಾಡಿ ಮತ್ತ ಇದ್ರಾಗ ಯಾರದಪ್ಪ ನೀನೇ ಹೇಳು ಅಂತ ನನಗ ಕೇಳಿದ್ರಿ ನೋಡಪ್ಪ. ನಾಂದೆ ಇಲ್ರಿ ಸಾಹೇಬ್ರ, ನೀವು ಹೇಳುದು ಖರೆ ಐತ್ರಿ. ಎಲ್ಲಿ ದುಡಿತೀವಿ ಅಲ್ಲಿ ಅನ್ನ ಹುಟ್ಟೇ ಹುಟ್ಟುತ್ತದೆ. ಬರೋಬ್ಬರಿ ಅದಪ್ಪ. ಆದ್ರೆ ಇಷ್ಟ ನಿಷ್ಠೆಯಿಂದ ಮಾಡಬೇಕು. ಖರೆ ಅದ್ರ ಅದ್ರಾಗ ನಾವು ನಮ್ಮನ್ನು ತೊಡಗಿಸಿಕೋಬೇಕು ಅಂತ ಹೇಳಿ ಡಾಕ್ಟರ್ ಸಾಹೇಬ್ರು ಹೇಳಿದ್ರಿ. ಅಂದ್ರೆ ಮನಸಾರೆ ಕಾಯಕ ಮಾಡಬೇಕು ಅನ್ನೋದು ಖರೆ ನೋಡಪ್ಪ. ಹೂನ್ರಿ ಗೌಡ್ರ, ಆಮೇಲೆ ಕರದ ಬಗ್ಗೆ ಏನೇನು ಐತ್ರಿ ಅಂತ ನಾನು ಕೇಳಕತ್ತಿರಿ. ಮತ್ತೆ ಏನೇನು ಹೇಳಿದ್ರಪ್ಪ ಡಾಕ್ಟರ್ ಸಾಹೇಬ್ರು ಶಿವಣ್ಣ ನಿಂಗೆ ಕೇಳಿದಿನ್ರಿ? ಅವ್ರಂದ್ರು ಇಲ್ಲಪ್ಪ ಈಗ ಹಿಂಗೈತಲ್ಲ ಸಿಕ್ಕಾಪಟ್ಟೆ ಯಾವ್ದ್ರೆ ಒಂದು ಕರ ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಅಂತ ಇರುದಿಲ್ಲ, ತಳಿ ನೋಡಿ ಬೆಳಸ್ರಿ ಅಂತಂದ್ರು. ಅಂದ್ರೆ ನಮಗ್ ಕರ ಬೇಕಾದ್ರೆ ತಳಿ ನೋಡಿ ಬೆಳೆಸಬೇಕು, ಒಳ್ಳೆ ತಳಿ ಬೆಳೆಸಬೇಕು, ಇಲ್ಲ ಅಂತಂದ್ರ ಬರೇ ಶಗಣಿ ಗೊಬ್ಬರ ಇದಕ್ಕನ ಮಾಡದಂಗ ಆಗತೈತಿ. ಅಂದ್ರೆ ಹೈನುಗಾರಿಕೆಗೆ ಅನುಕೂಲ ಆಗಂಗಿಲ್ಲ ಅಂತ. ಚಲೋ ತಳಿ ಇದ್ರ ಅವನ್ನ ಬಳಸುವರಿ, ಇಲ್ಲ ಹಾಲಿಗೆ ಹೈನಿಗೆ ಮಾಡಂಗಿತ್ತಪ್ಪ ಅಂತಂದ್ರ ಮಿಶ್ರ ತಳಿ ದನಕ್ಕ ನಾವು ಚಲೋತ್ನಾಗ ಬೆಳೆಸುವತ್ತು ಹೋಗ್ಬೇಕಾಗ್ತೈತಿ. ಮತ್ತ ನಮ್ ಎಮ್ಮೆಂತೂ ಸೈ ಎಮ್ಮೀನಂತೂ ನಾವು ಕೈ ಬಿಡಕ್ ಬರೋದೇ ಇಲ್ರಿ. ಹೌದು, ಮತ್ತ ಅದಕ್ಕೊಂದು ಡಾಕ್ಟರ್ ಸಾಹೇಬ್ರು ಗಾದೆ ಮಾತು ಹೇಳ್ಬಿಟ್ರಿ. ಎಲ್ಲದಕ್ಕೊಂದು ಗಾದೆ ಮಾತು ಹೇಳೋರು ಬಿಡು. ಏನ್ ಹೇಳಿದ್ರು ಶಿವಣ್ಣ? ಹೂನ್ರಿ ಗೌಡ್ರ, ಶಿವಣ್ಣ ಎಮ್ಮಿ ಬಗ್ಗೆ ನಿನಗೇನು ಗೊತ್ತದ? ಎಮ್ಮೆ ನಮ್ಮಯ ಹೆಮ್ಮೆ. ಭಾರಿ ಹೇಳ ಶಿವಣ್ಣ, ಎಮ್ಮೆ ನಮ್ಮಯ ಹೆಮ್ಮೆ. ಭಾರಿ ಮಾತು ಹೇಳಿದ್ರಿ. ಇನ್ನೊಂದೇನಂದ್ರಿ, ಆಕಳು ಹೊಟ್ಟಿ ಒಳಗ ಅಚ್ಚರ ಬಂಗಾರ, ಎಮ್ಮೆ ನಮ್ಮಯ ಹೆಮ್ಮೆ. ಖರೆ ಅದ ಬಿಡ. ತಲಿ ಮ್ಯಾಲ ಕೈ ಇಟ್ಕೊಂಡು ಕೂಡದ ಅಟ್ಟೆ ಬಾಕಿ ಉಳಿದಿತ್ತು ನೋಡ್ರಿ ನೋಡಪ್ಪ. ಏನ್ ಬಾಳ ಹೇಳದ್ರಿ, ಆದ್ರ ನನಗೂ ಹೊತ್ತಾಗಿತ್ರಿ. ಬಾಳ ದಿವಸದ ಮ್ಯಾಲ ಊರಿಗೆ ಬಂದಿದ್ದಿಲ್ಲ ನಾನು, ಎಲ್ಲೂ ಆ ಕಡೆ ಕಡೆ ಪ್ರವಾಸಕ್ಕೆ ಹೋಗಿದ್ದೆ ನಿಮಗೂ ಗೊತ್ತದಲ್ರಿ. ಹಂಗಾಗಿ ಮತ್ತ ಅವಸರದಾಗ ಇದ್ನಿರೇ ಡಾಕ್ಟರ್ ಸಾಹೇಬ್ರ, ಮತ್ ನಾ ಬರ್ತೀನ್ರಿ. ಇದು ಗೌಡ್ರಿಗಂತೂ ಮತ್ ನಾ ಮೊದ್ಲು ಇದನ್ನ ಮುಟ್ಟಿಸಬೇಕು, ಮತ್ ಬರ್ತೀನ್ರಿ ನಿಮ್ ಕಡೆ ಅಂತ ಹೇಳಿ ಬಂದ್ ನೋಡ್ರಿ. ನಾ ಶಿವಣ್ಣ ಭಾರಿ ಕೆಲಸ ಮಾಡಿದ್ ನೋಡು. ಇವತ್ ನೀನು ಈ ಕರುಗಳ ಪಾಲನೆ ವಿಚಾರವಾಗಿ ಸಾಕಷ್ಟು ಮಾಹಿತಿ ಡಾಕ್ಟರ್ ಸಾಹೇಬ್ರಿಂದ ಪಡ್ಕೊಂಡು ಬಂದು ನಮ್ ಮುಂದೆ ಹೇಳಿದೇನಪ್ಪ. ನಾನು 4 ಮಂದಿಗೆ ಹೇಳ್ತೀನಿ ನೋಡು, ಈ ವಿಚಾರ ಎಲ್ಲಾರಿಗೂ ತಿಳಿಬೇಕೇನು. ಏನೇ ಅನ್ನು ಶಿವಣ್ಣ, ಬಹಳ ಒಳ್ಳೆ ವಿಚಾರ ಹೇಳಿದ್ ನೋಡಿ. ಇಲ್ಲೇ ಆದ್ರಿ ಸೂಕ್ಷ್ಮ ಗೌಡ್ರ. ಹೆಂಗಂತಿ? ಹೆಂಗಂದ್ರಿ, ನಾವು ತಿಳ್ಕೊಂಡು ಮಾಡದಂಗ ಐತಿ ನೋಡ್ರಿ. ಹೌದೌದು, ರೈತರಾದಂತಹ ನಾವು ನಮಗ್ ತಿಳಿಲಿಲ್ಲ ಹೌದಿಲ್ಲೋ, ನಿಮ್ಮಂತವ್ರು ತಿಳಿದವ್ರು ಇರ್ತೀರಿ, ಡಾಕ್ಟರ್ ಸಾಹೇಬ್ರಂತವ್ರು ಇರ್ತಾರ ನೋಡಪ್ಪ. ಯಾರ್ಯಾರಿರ್ತಾರ ಅವ್ರಿಗೆ ಹೋಗಿ ಕೇಳಿ ತಿಳ್ಕೊಂಡು ಬಂದು ಮಾಡಿದ್ರ ಏನ್ ತಪ್ಪೈತ್ರಿ? ಏನ್ ತಪ್ಪಪ್ಪ? ಹೌದೌದು, ಎಲ್ಲಾ ನಮಗ ಗೊತ್ತೈತಿ ಅಂತ ನಾವು ಕುಂತ್ರ ನಮಗ ನುಕ್ಸಾನ್ ಅಲ್ರಿ ಅದು. ಇದು ಮಾತ್ರ ಬಹಳ ಖರೆ ಹೇಳಿದ್ ನೋಡಿ ಶಿವಣ್ಣ. ಅದಕ್ಕೆ ಈ ತಂಗೆ ಮಾರ ಜಗಳ ನೋಡಿ ನನಗೂ ಅದ ನೆನಪಿಗೆ ಬಂತ್ರಿ, ಈಗ ಹೇಳಿನ್ರಿ. ಅಲ್ಲ ಅದಕ್ಕ ಜಗಳ ಮಾಡಬೇಡ್ರಿ ವಾ ತಂಗ್ಯವ, ನೋಡುವ ಆಟ ಅಂತ ಹೇಳಿ ಬಿಟ್ಟು ಬಿಡ್ಬೇಕು ಅವನ. ನೀ ಹೇಳ್ತಿ ಅಂದ್ಮೇಲೆ ಆಯ್ತಪ್ಪ. ಮಾತಂದ್ರೆ ಇದು ಅಲ್ಲ, ನಿಮ್ಮಿಬ್ಬರ ಜಗಳದಾಗ ನನಗ ಚಾ ಕುಡುದ ಮರ್ತ್ ಬಿಟ್ರು ಏನು ಗೌಡಶಾನಿ ಅವ್ರ? ಯಾಕಪ್ಪ ಶಿವಣ್ಣ, ಏನೇ ಇರ್ಲಿ ನಾ ನಿನಗೆ ಎಂದರ ಚಾ ಕುಡಿಸಲಾರದೆ ಕಳಿಸಿನೇನೆ? ಹಂಗೇನಿಲ್ಲ, ಆದ್ರೆ ಯುಟೂ ತನ ರಾವದಾಗಿದ್ದಿರ್ಲ, ಅದಕ್ಕೆ ನನಗೆ ಒಂದ್ ಸ್ವಲ್ಪ ಸಂಶಯ ಬಂತೇನ್ರಿ. ಹಂಗೇನಿಲ್ಲ, ಈಗ ಚಾ ತರ್ತೀನಿ, ಒಂದ್ ತಟ್ಟಕ್ ಮಾತಾಡ್ಕೋತ ಕುಂದ್ರಂಗ. ಆಯ್ತು ಆಯ್ತು ಆಯ್ತು, ಎಲ್ಲರಿಗೂ ಕೊಡ್ರಿ ಗೌಡಶಾನಿ. ಮೊದ್ಲ ನೀ ಕುಡಿಯಪ್ಪ. ಕೊಡ್ರಿ ಕೊಡ್ರಿ ಕೊಡ್ರಿ. ಏ ಕಮಲವ್ವ, ಅವ್ವ ನೋಡಿ ಕಮಲವ್ವ ಹಂಗೆ ಹೊಂಟನೆ, ಮತ್ತೇನ್ ಮಾಡ್ಲವ್ವ ನೀನು? ಉಡಾಳ್ ಟಪ್ಪೆ ಸಲುವಾಗಿ ಸಾಕಾಗಿದ್ದ. ನೀನು ಉಡಾಳ್ ಟಪ್ಪೆ ಅಲ್ಲ ಇಡು, ಈಗ ಮೊದ್ಲ ಚಾ ಕುಡಿ, ಇಷ್ಟೋ ತನಕ ಹೋದ್ರಿ ಹೋದ್ರಿ, ಗಂಟ್ಲೆಲ್ಲ ಒಣಗಿ ಹೋಗ್ಯದ, ಚಾ ಕುಡದ ಹೋಗಕಂತಿ. ಜೊತೆ ಮಾತಂದ್ರೆ ಹಿಂಗಿರ್ತಾವ ಗೌಡ್ರ. ಈಗ ನೀನ್ ಆದ ನೋಡ್ರಿ. ಹೌದ್ ನೋಡಪ್ಪ, ತಂಗ್ಯಮ್ಮನ ಕೈ ಚಾ ಅಂತಂದ್ರ ಅದು ಅಮೃತ ಕೊಡದಂಗ್ರಿ. ಬರೋಬ್ಬರಿ ಹೇಳಿ ನೋಡಪ್ಪ. ಮತ್ರಿ ಮನ್ಯಾಗ ಸ್ವಲ್ಪ ಕೆಲಸ ಐತ್ರಿ, ಮುಗಿಸಿಕೊಂಡು ಮತ್ತ ಒಂದ್ ಸ್ವಲ್ಪ ಬೀದರ್ಕ್ ಹೋಗಿ ಮತ್ತಿಟ್ಟು ಮಾಹಿತಿ ತಗೊಂಡು ಬರ್ತೀನ್ರಿ. ಆಯ್ತ ಆಯ್ತ ಆಯ್ತು, ಮತ್ತ ಬಂದು ತಿಳಿಸ್ತೀನಿ ನಿಮ್ಗ. ಹಂಗೆ ಮಾಡಿ ಶಿವಣ್ಣ, ಅಂದಂಗ ನನಗೂ ಸ್ವಲ್ಪ ಹೊಲದ ಕಡೆ ಕೆಲಸ ಅದ, ಹೋಗ್ ಬರ್ತೀನಪ್ಪ. ಆಯ್ತ್ರಿ, ಮತ್ತ ಇನ್ನ ನಮಗ ಅಪ್ಪಣೆ ಕೊಡ್ರಿ. ಹೋಗ್ಬಾ ಹೋಗ್ಬಾ, ಒಳ್ಳೇದಾಗಿ. ಪಶು ವೈದ್ಯ ಪ್ರಕಾಶ. ಇಂದಿನ ವಿಷಯದ ಕುರಿತು ನುರಿತ ವೈದ್ಯರ ಆಪ್ತ ಸಮಾಲೋಚನೆ. ಇಂದಿನ ಪಶುವೈದ್ಯರು ಬೀದರ್ ಪಶು ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರವೀಂದ್ರ ಭೋಯರ್. ರೈತ ಬಾಂಧವರೇ, ಕರುಗಳ ಪಾಲನೆ ಮತ್ತು ಪೋಷಣೆ ಅತಿ ಮುಖ್ಯವಾದದ್ದು. ಅದನ್ನು ಸರಿಯಾಗಿ ನಿರ್ವಹಿಸದೇ ಹೋದಲ್ಲಿ ಶೇಕಡ 60-70% ಕರುಗಳು ಸಾವನ್ನಪ್ಪುವುದು ಖಂಡಿತ. ಮತ್ತು ಉಳಿದಂತಹ ಕರುಗಳು ಬೆಳವಣಿಗೆ ಕುಂಠಿತಗೊಂಡು ಇಂತಹ ಮೊಣಕಗಳು ಸರಿಯಾದ ವಯಸ್ಸಿಗೆ ಬೆದೆಗೆ ಬರುವುದಿಲ್ಲ. ಅವುಗಳು 3-4 ವರ್ಷದವರೆಗೂ ಬೆದೆಗೆ ಬರದೆ ಹಾನಿಯನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ವೈಜ್ಞಾನಿಕ ಪದ್ಧತಿಯ ಕರುವಿನ ಪಾಲನೆ ತಾಯಿಯ ಗರ್ಭದಿಂದ ಪ್ರಾರಂಭವಾಗಬೇಕೇ ವಿನಃ ಕರು ಹುಟ್ಟಿದ ನಂತರ ಅಲ್ಲ. ಇಂದಿನ ಕರುಗಳು ನಾಳೆಯ ಹೈನುಗಳು. ಆದ್ದರಿಂದ ಸಾಮಾನ್ಯವಾಗಿ ನೀವು ಮಾಡುವಂತಹ ಕರುವಿನ ಪೋಷಣೆ ಕರು ಹುಟ್ಟಿದ ಮೇಲೆ ಪ್ರಾರಂಭಿಸುವುದು ಖಂಡಿತ ಇದು ತಪ್ಪು. ತಾವು ತಾಯಿ ಗರ್ಭ ಧರಿಸಿದ ನಂತರ ಕರು ಈದು ಅದು 6 ಅಥವಾ 7 ತಿಂಗಳವರೆಗೆ ತಾವು ಸರಿಯಾಗಿ ಅದರ ಪಾಲನೆ ಮಾಡಿದಲ್ಲಿ ಅದು ಒಳ್ಳೆಯ ಹೈನು ರಾಸುವಾಗಿ ಪರಿವರ್ತಿಗೊಂಡು ತಮಗೆ ಹೆಚ್ಚಿನ ಇಳುವರಿಯನ್ನು ಕೊಡಬಲ್ಲದು. ತಾಯಿಯ ಗರ್ಭದ 6ನೇ ತಿಂಗಳ ನಂತರ ಬೆಳವಣಿಗೆ ಬಹಳ ರಭಸದಿಂದ ಆಗುವುದರಿಂದ ಸಮತೋಲನ ಆಹಾರ ಒದಗಿಸುವುದು ಅತ್ಯವಶ್ಯಕವಾಗಿದೆ. ತಾಯಿಗೆ 1-2.5 ಕಿಲೋಗ್ರಾಂನಷ್ಟು ಹೆಚ್ಚಿಗೆ ದಾಣಿ ಮಿಶ್ರಣವನ್ನು ಅವಶ್ಯವಾಗಿ ಕೊಡಬೇಕು. ಇದರಿಂದ ಗರ್ಭದಲ್ಲಿರುವಂತಹ ಕರುವಿನ ಬೆಳವಣಿಗೆ ಚೆನ್ನಾಗಿ ಆಗಿ ಅದು ಒಳ್ಳೆಯ ದೇಹ ದೃಢತೆಯನ್ನು ಹೊಂದುತ್ತದೆ. ತಾಯಿಯ ಗರ್ಭಾವಸ್ಥೆಯಲ್ಲಿ ಜಂತುನಾಶಕ ಔಷಧಿಯನ್ನು ಪಶುವೈದ್ಯರ ಸಲಹೆ ಮೇರೆಗೆ ನೀಡಬೇಕು. ಇದರಿಂದ ಮುಂದೆ ತಾಯಿಯಿಂದ ಬರುವಂತಹ ಕೆಲವೊಂದು ಜಂತು ರೋಗಗಳು ಕರುಗಳಿಗೆ ಬರುವುದಿಲ್ಲ. 3 ತಿಂಗಳಿಗೊಮ್ಮೆ ಕರುವಿನ ಚಲನವಲನಗಳ ಬಗ್ಗೆ ಪಶುವೈದ್ಯರಿಂದ ಸರಿಯಾದ ಸಲಹೆಯನ್ನು ಪಡೆದುಕೊಂಡು ಅವುಗಳ ಜೋಪಾನ ಸರಿಯಾದ ರೀತಿಯಲ್ಲಿ ಮಾಡಿದಲ್ಲಿ ಕರುಗಳ ಸಾವುಗಳನ್ನು ನಿಯಂತ್ರಣಕ್ಕೆ ತರಬಹುದು. ಕರುಗಳು ಹುಟ್ಟಿದ ಕೂಡಲೇ ಬಾಯಿ ಮೂಗು ಮತ್ತು ದೇಹವನ್ನು ಶುಚಿಗೊಳಿಸಬೇಕು. ಗಿಣ್ಣದ ಹಾಲು ಸರಿಯಾದ ಸಮಯಕ್ಕೆ ಕೊಡುವುದರಿಂದ ರೋಗ ನಿರೋಧಕ ಶಕ್ತಿ ಅದಕ್ಕೆ ದೊರಕುತ್ತದೆ. ಯಾಕೆಂದರೆ ಗಿಣ್ಣದ ಹಾಲಿನಲ್ಲಿ ಭೇದಿಕಾರಕ ಶಕ್ತಿ, ರೋಗ ನಿರೋಧಕ ಶಕ್ತಿ ಮತ್ತು ಸಸಾರಜನಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ ಮತ್ತು ಜೀವಸತ್ವ ಲವಣಾಂಶಗಳು ಸಾಮಾನ್ಯ ಹಾಲಿಗಿಂತ 2 ಪಟ್ಟು ಹೆಚ್ಚಾಗಿರುವುದರಿಂದ ಕರುವಿನ ಬೆಳವಣಿಗೆಗೆ ಅದು ಹೆಚ್ಚು ಅವಕಾಶ ಮಾಡಿಕೊಡುತ್ತದೆ. ಚೆನ್ನಾಗಿ ಕರು ಬೆಳವಣಿಗೆಗೊಳ್ಳುತ್ತದೆ. ಹುಟ್ಟಿದ 6-8 ತಾಸಿನೊಳಗೆ ಗಿಣ್ಣದ ಹಾಲನ್ನು ಕೊಡಬೇಕಾಗುತ್ತದೆ. ಕೊಡದೇ ಇದ್ದಲ್ಲಿ 12 ತಾಸು ನಂತರ ಆ ಗಿಣ್ಣದ ಹಾಲಿನ ಅಬ್ಸರ್ವ್ ಅಂತೀವಿ, ಅದು ತೆಗೆದುಕೊಳ್ಳುವುದು ಕರುವಿನ ದೇಹಕ್ಕೆ ಹೋಗೋದು ಕಡಿಮೆ ಆಗುತ್ತಾ ಬರುತ್ತದೆ. ಅದರಿಂದ 6-8 ತಾಸಿನೊಳಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗಿಣ್ಣದ ಹಾಲು ಕರು ತೆಗೆದುಕೊಳ್ಳಬೇಕು. ಹಾಗೂ ಆಕಸ್ಮಿತವಾಗಿ ಕರು ಹಾಕುವ ಸಮಯದಲ್ಲಿ ತಾಯಿ ಏನಾದರೂ ಸಾವನ್ನಪ್ಪಿದ್ದಲ್ಲಿ ಗಿಣ್ಣದ ಹಾಲನ್ನು ನಾವೇ ತಯಾರಿಸಬಹುದು. ಅಂತದ್ದು ಕೃತಕ ಗಿಣ್ಣದ ಹಾಲನ್ನು ನಾವು ತಯಾರು ಮಾಡಿ ಕರುಗಳಿಗೆ ಕೊಡಬಹುದಾಗಿದೆ. 1 ಕೋಳಿ ಮೊಟ್ಟೆ, 300 ಮಿಲಿಮೀಟರ್ ನೀರು, 600 ಮಿಲಿಮೀಟರ್ ಹಾಲು ಮತ್ತು 25 ಮಿಲಿಮೀಟರ್ ಹರಳೆಣ್ಣೆಯನ್ನು ಹಾಕಿ ಮಿಶ್ರಣ ಮಾಡಿ ದಿನಕ್ಕೆ 3 ಬಾರಿ 4 ದಿನ ಕೊಡುವುದರಿಂದ ಅದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವುದಕ್ಕೆ ಮತ್ತು ಭೇದಿಕಾರಕ ಒಂದು ಅಂಶ ಅದರಲ್ಲಿ ಇರುವುದರಿಂದ ಸರಿಯಾಗಿ ಕರುವಿನ ಹೊಟ್ಟೆಯಲ್ಲಿರುವಂತಹ ಮ್ಯೂಕೋನಿಯಂ ಅಂತೇವೆ ಮೊದಲನೇ ಸೆಗಣೆ ಅದು ಹೊರಗೆ ಬರುವುದಕ್ಕೆ ಅನುಕೂಲ ಆಗುತ್ತದೆ. ಮತ್ತು ಕರುವಿನ ಜೋಪಾನ ಪದ್ಧತಿಗಳು, ನಾವು ಸಾಮಾನ್ಯವಾಗಿ 2 ರೀತಿಯಿಂದ ಒಂದು ಪದ್ಧತಿಯನ್ನು ಆಚರಣೆ ಮಾಡುತ್ತೇವೆ. ಒಂದು ಸಾಂಪ್ರದಾಯಿಕ, ಇನ್ನೊಂದು ಆಧುನಿಕ. ಸಾಂಪ್ರದಾಯಿಕದಲ್ಲಿ ಕರುಗಳು ನಾವೇ ಕರುಗಳು ಮುಂದೆ ಒಯ್ದು ಹಾಲು ಬರುವಂತೆ ನೋಡ್ಕೊಳ್ತೇವೆ, ಯಾಕೆ ತಾಯಿ ಕರು ಜೊತೆ ಜೊತೆಗೆ ಸಾಕುತ್ತೇವೆ. ಆಧುನಿಕ ಪದ್ಧತಿಯಲ್ಲಿ ಇದನ್ನು ಮಾಡುವುದಿಲ್ಲ. ಆಧುನಿಕ ಪದ್ಧತಿಯಲ್ಲಿ ಕರುಗಳನ್ನು ಹುಟ್ಟಿದ ತದನಂತರ ತಾಯಿಯಿಂದ ಬೇರ್ಪಡಿಸಲಾಗುವುದು. ಇದರಿಂದ ಕೆಲವೊಂದು ಲಾಭಗಳು ಉಂಟು. ಆಕಸ್ಮಿಕವಾಗಿ ತಾಯಿ ಸತ್ತಲ್ಲಿ ಅಥವಾ ಕರು ಸತ್ತಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಾಯಿ ಕರುವಿನ ಮೇಲೆ ತುಂಬಾ ಅವಲಂಬನೆ ಆಗುವುದರಿಂದ ಹಾಲಿನ ಇಳುವರಿ ನಿಂತು ಹೋಗುತ್ತದೆ. ಆದರೆ ಆಧುನಿಕ ಪದ್ಧತಿಯಲ್ಲಿ ಯಾವಾಗ ನಾವು ಕರುವನ್ನು ಬೇರ್ಪಡಿಸಿದಲ್ಲಿ ಅದು ಕರುವಿನ ಮೇಲೆ ಅವಲಂಬನೆ ಕಡಿಮೆಯಾಗಿರುವುದರಿಂದ ಆಧುನಿಕ ಪದ್ಧತಿಯಲ್ಲಿ ಆ ರೀತಿಯ ಒಂದು ಸೈಕಲಾಜಿಕಲ್ ಹೈಪೋಗ್ಲೆಕ್ಸಿ ಅಂತೀವಿ, ಆ ತರ ಒಂದು ರೋಗಗಳು ಕಾಣುವುದಿಲ್ಲ. ಮತ್ತು ಅದರ ಜೊತೆಗೆ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಯಾವ್ಯಾವ ಅಂತಂದ್ರೆ, ಹುಟ್ಟಿದ ನಂತರ ಸರಿಯಾಗಿ ಅದರ ಹೊಕ್ಕಳ ಹುರಿ, ಯಾಕೆ ಹೊಕ್ಕಳ ಹುರಿಯಿಂದ ಮಣ್ಣಿನಲ್ಲಿರುವಂತಹ ಕೆಲವೊಂದು ಕ್ರಿಮಿಕೀಟಗಳು ಹೊಕ್ಕಳ ಹುರಿಯ ಮೂಲಕ ಸೇರಿ ರೋಗವನ್ನು ಉತ್ಪತ್ತಿ ಮಾಡುತ್ತವೆ. ಅದಕ್ಕೆ ಹೊಕ್ಕಳದ ಹುರಿಯ ಚಿಕಿತ್ಸೆಯನ್ನು ಸರಿಯಾಗಿ ಅಯೋಡಿನ್ ಅಂತ ದ್ರಾವಣ ಇರುತ್ತದೆ, ಅದರಿಂದ ಸರಿಯಾಗಿ ಶುಚಿಗೊಳಿಸಬೇಕು. ಹಾಗೂ ಕರುವಿನ ಕಾಲುಗಳ ಕೊಳಗದ ತುದಿಯನ್ನು ಸಮಾನಾಗಿ ಕತ್ತರಿಸುವುದು ಮತ್ತು ಕರುಗಳನ್ನು ಚಳಿಯಿಂದ ತಪ್ಪಿಸಬೇಕು. ಯಾಕಂದ್ರೆ ಕರುಗಳ ಅಷ್ಟೊಂದು ರೋಗ ನಿರೋಧಕ ಶಕ್ತಿ ಇಲ್ಲದೆ ಇರುವುದರಿಂದ ಚಳಿಯಿಂದ ಅವು ನರಳುತ್ತವೆ ಮತ್ತು ಸಾವನ್ನಪ್ಪಬಹುದು. ಅದಕ್ಕಾಗಿ ಕರುಗಳನ್ನು ಸ್ವಲ್ಪ ಬೆಚ್ಚಗೆ ಒಂದು ಬಟ್ಟೆ ಅಥವಾ ಗೋಣಿಚೀಲದಿಂದ ಮೇಲೆ ಹೊದಿಕೆ ಹೊದಿಸಿ ಕರುಗಳನ್ನು ಚಳಿಯಿಂದ ರಕ್ಷಿಸಬೇಕು. ಕರುಗಳಲ್ಲಿ 60-70% ಮರಣದಲ್ಲಿ 50% ಕರುಗಳು ಸಾಯುವುದು ಜಂತುಗಳ ಬಾಧೆಯಿಂದ. ಅದಕ್ಕಾಗಿ ಜಂತುನಾಶಕ ಔಷಧಿಗಳನ್ನು ಹುಟ್ಟಿದ 2ನೇ ವಾರದಲ್ಲಿ ಕೊಡಿಸಿ ಮತ್ತು ಅದನ್ನು ನಾವು ತಿಂಗಳಿಗೊಮ್ಮೆ 6 ತಿಂಗಳವರೆಗೆ ನೀಡುವುದರಿಂದ ಜಂತುಗಳ ಬಾಧೆಯನ್ನು ತಪ್ಪಿಸಬಹುದು. ಅದಕ್ಕಾಗಿ ನೀವು ಪಶುವೈದ್ಯರನ್ನು ಸಂಪರ್ಕಿಸಬಹುದು. ಅವರ ಸಲಹೆ ಮೇರೆಗೆ ತಾವು ಔಷಧಿ ಕೊಡಿಸಿ ಕರುಗಳನ್ನು ಜಂತುಹುಳುಗಳ ಬಾಧೆಯಿಂದ ಮುಕ್ತಗೊಳಿಸಬಹುದು. ಅದೇ ತರನಾಗಿ ಬೇರೆ ಬೇರೆ ರೋಗಗಳು, ಕೆಲವೊಂದು ಮಣ್ಣಿನಲ್ಲಿರುವಂತಹ ಅಥವಾ ನೀರಿನಲ್ಲಿರುವಂತಹ ಕೆಲವೊಂದು ಕ್ರಿಮಿಗಳು ದೇಹವನ್ನು ಸೇರಿ ಭೇದಿಯನ್ನುಂಟು ಮಾಡುತ್ತವೆ. ಅವುಗಳಲ್ಲಿ ಈಕೋಲಾ ಎನ್ನಬಹುದು ಅಥವಾ ಸಾಲ್ಮೊನೆಲ್ಲಾ ಎನ್ನಬಹುದು. ಇಂಥವುಗಳು ಕಂಡಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಪಶುವೈದ್ಯರ ಮೂಲಕ ಕೊಡಿಸಬೇಕಾಗುತ್ತದೆ. ಅದರ ಜೊತೆಗೆ ಬೇರೆ ರೋಗಗಳು ಅಂತಂದ್ರೆ ಹೈಪೋಮ್ಯಾಗ್ನೇಷಿಯಂ ಟೆಟನಿ ಅಂತವೆ, ಅಂದ್ರೆ ಮ್ಯಾಗ್ನೇಷಿಯಂ ಲವಣಾಂಶ ಮೈಯಲ್ಲಿ ಕಡಿಮೆ ಆಗೋದ್ರಿಂದ ಈ ರೋಗವು ಬರುತ್ತದೆ. ಅದೇ ತರನಾಗಿ ಕ್ಯಾಲ್ಸಿಯಂ ಕಡಿಮೆಯಾಗಿ ಹೈಪೋಕ್ಯಾಲ್ಸಿಮಿಯಾ ಅಂದ್ರೆ ಕರುಗಳು ಸರಿಯಾಗಿ ಬೆಳವಣಿಗೆ ಆಗದೆ ಕೆಲವೊಮ್ಮೆ ಸಾವನ್ನಪ್ಪಬಹುದು, ಇಲ್ಲ ಅವರ ಬೆಳವಣಿಗೆ ಸರಿಯಾಗಿ ಆಗದೆ ದೇಹ ಸದೃಢವಾಗಿ ಬೆಳೆದೇ ಹೋಗುತ್ತದೆ. ಇದರಿಂದ ಸರಿಯಾದ ಹೈನು ರಾಸು ತಯಾರಾಗುವುದಿಲ್ಲ. ಮುಂದಿನ ದಿನದಲ್ಲಿ ತಮಗೆ ಅಷ್ಟೊಂದು ವರ್ಷ ಕಷ್ಟಪಟ್ಟು ಮಾಡಿದ್ದು ಎಲ್ಲ ಹಾಳಾಗಿ ಹೋಗುತ್ತೆ. ಯಾಕಂತಂದ್ರೆ ಅದು ಸರಿಯಾಗಿ ಹೈನು ರಾಸ ಆಗದೆ ಹೋದಲ್ಲಿ ಅದನ್ನು ನೀವು ಮಾರುವಂತ ಪರಿಸ್ಥಿತಿ ಬರಬಹುದು, ಅಥವಾ ಸರಿಯಾಗಿ ಅದರ ಇಳುವರಿ ನೀವು ಪಡೆದುಕೊಳ್ಳದೆ ಹೋಗಬಹುದು. ನಮಸ್ಕಾರ. ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ತಾವು ಪಶುವೈದ್ಯರನ್ನ ಸಂಪರ್ಕ ಮಾಡುವುದಕ್ಕೆ ದೂರವಾಣಿ ಸಂಖ್ಯೆ ಹಿಂಗದ 2254542, ಬೀದರ್ನ ಎಸ್ಟಿಡಿ ಕೋಡ್ 08482. ಇದು ಈ ವಾರದ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಈ ಕಾರ್ಯಕ್ರಮ ತಮಗ ಹೆಂಗ ಅನಿಸ್ತು ಅನ್ನೋದನ್ನ ನಮಗ ಎಸ್ಎಂಎಸ್ ಮೂಲಕ ತಿಳಿಸಬಹುದು. ನಮ್ಮ ಮೊಬೈಲ್ ನಂಬರ್ 9448230070. ಮತ್ತ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಆಕಳು ರೈತನ ಮಕ್ಕಳು, ಎತ್ತಮ್ಮಿ ಆಕಳು ರೈತನ ಮಕ್ಕಳು, ಸಲಹೋ ಆತನ ಚುಕ್ಕೋಳ, ಸಲಹೋ ಆತನ ಚುಕ್ಕೋಳ, ಜ್ಞಾನಿ ವ್ಯಾಸರಿಕ್ಯಾಗ ಧ್ವನಿಗಳು ಅಂಜನಾ ಯಾತನೂರ್ ಹಾಗೂ ಮಧುಸೂದನ್ ಟೆಂಗ್ಲೇಕರ್. ಬ್ಯಾನಿ ಬ್ಯಾಸರಿಕ್ಯಾಗ ಮಮತೆಯ ತೋರಿದರ, ಬ್ಯಾನಿ ಬ್ಯಾಸರಿಕ್ಯಾಗ ಮಮತೆಯ ತೋರಿದರ, ಆನಂದದ ಹೊಳೆಯು. ಶೀರ್ಷಿಕೆ ಗೀತೆ ಹಾಡಿದವರು ಶೇಷಗಿರಿ ದಾಸ್. ತಬಲಾ ಸಾಥ್ ನೀಡಿದವರು ಸಾತಲಿಂಗಪ್ಪ ದೇಸಾಯಿ ಕಲ್ಲು. ಸಂಕಲನ ಶೋಭಾ ಎನ್ ವಕೀಲ್. ಬಿಳಿಯತ್ತ ಮಾನಿಂಗ, ಕರಿಯತ್ತ ಕಾಳಿಂಗ. ಶೀರ್ಷಿಕೆ ಗೀತೆ ರಚಿಸಿ ಭಾಗವಹಿಸಿ ರಾಜೇಂದ್ರ ಆರ್ ಕುಲಕರ್ಣಿಯವರೊಂದಿಗೆ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಕರಿಯತ್ತ ಕಾಳಿಂಗ. ಇದುವರೆಗೆ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಬರುತ್ತಾರೆ. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಈಗ ಕೇಳಿ ಹನುಮಂತಬಾಯಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಬ್ರಹ್ಮಾನಂದ ಘನ ಸುಖವೋ, ಬ್ರಹ್ಮಾನಂದ ಘನ ಸುಖವೋ, ಬ್ರಹ್ಮಾನಂದ ಘನ ಸುಖವೋ, ಬ್ರಹ್ಮಾನಂದ ಘನ ಸುಖವೋ, ಪರ ಬ್ರಹ್ಮನ ತಿಳಿಯದು ಮೋಕ್ಷ ಸಾಧನವೋ, ಬ್ರಹ್ಮಾನಂದ ಘನ ಸುಖವೋ, ಬ್ರಹ್ಮಾನಂದ ಘನ ಸುಖವೋ, ಪರ ಬ್ರಹ್ಮನ ತಿಳಿಯದೆ ಮೋಕ್ಷ ಸಾಧನ. ಹನುಮಂತಾಬಾಯಿ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದ್ದೀರಿ. ಈಗ ಕೇಳಿ ನಿತ್ಯಮೇಗ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯ ಸಾಧ್ಯತೆಗಳು 20%, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 40%, ವಿಜಯಪುರ, ಬಳ್ಳಾರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 55%, ಕೊಪ್ಪಳ ಜಿಲ್ಲೆಯೊಳಗ 65% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ, ಬೀದರ್, ಬಳ್ಳಾರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಉಳಿದ ಜಿಲ್ಲೆಗಳು ಅಂತಂದ್ರೆ ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದ್ದೀರಿ. ಇದಾಗಿತ್ತು ಇಂದಿನ ಕೃಷಿರಂಗ.